ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 35%, ಬೀದರ್ ಜಿಲ್ಲೆ ಒಳಗ 30%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 55%, ವಿಜಯಪುರ ಜಿಲ್ಲೆ ಒಳಗ 10%, ಕೊಪ್ಪಳ ಜಿಲ್ಲೆ ಒಳಗ 25%, ಬಾಗಲಕೋಟೆ ಜಿಲ್ಲೆ ಒಳಗ 20% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗ 20%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 10% ಮತ್ತು ಜಹೀರಾಬಾದ್ ತಾಲೂಕೊಳಗ 40% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಎಲ್ಲೋ ಕೆಲವು ಕಡೆ ಅತಿ ಹಗುರವಾಗಿ ಹನಿಯುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸಿ ಕಲಬುರಗಿ ತಾಲೂಕಿನ ಹಡಗಿಲ್ ಹಾರುತಿ ಗ್ರಾಮದ ಡಿಜಿಟಲ್ ಸಖಿಯಾದ ಭಾಗ್ಯಶ್ರೀ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಭಾಗ್ಯಶ್ರೀ ಅವರು ಇದ್ದಾರೆ, ಡಿಜಿಟಲ್ ಸಖಿ ಆಗಿದ್ದಾರೆ. ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾಗ್ಯಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಈಗ ಹೇಳಿ, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಒಬ್ಬ ಡಿಜಿಟಲ್ ಸಖಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ? ಡಿಜಿಟಲ್ ಸಖಿಯಾಗಿ ನಾನು ಹಡಗಿಲಾರತಿ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದೇನ್ರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 2 ವರ್ಷದಿಂದ ಕೆಲಸ ಮಾಡ್ತಿದ್ದೇನ್ರಿ. ಡಿಜಿಟಲ್ ಸಖಿಯಾಗಿ ನಾವು ಒಂದು ಮನೆಗೆ ಹೋಗಿ ಡಿಜಿಟಲ್ ಬಗ್ಗೆ, ಅಂದರೆ ಆರ್ಥಿಕ ಬಗ್ಗೆ, ಆದಾಯದ ಬಗ್ಗೆ ಮತ್ತು ಖರ್ಚಿನ ಬಗ್ಗೆ ಹೇಳ್ಕೊಡ್ತೀವ್ರಿ ಜನಗಳಿಗೆ. ಈಗ ಡಿಜಿಟಲ್ ಸಖಿ ಆಗ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಯಾಕಂದ್ರೆ ಫಸ್ಟ್ ಗೆ ಹೇಳಿದ್ದು ನನ್ ಥಿಂಕ್ ಏನಂತಂದ್ರೆ ಜನಗಳಿಗೆ ಸರ್ವಿಸ್ ಕೊಡ್ಬೇಕಂತ. ಯಾವ ರೀತಿ ಅಂದ್ರೆ ನನ್ ಬಿಎಡ್ ಮುಗ್ದಿದೆ, ಎಜುಕೇಶನ್ ಬಿಎಡ್ ಅಲ್ಲಿ ಮಕ್ಕಳಿಗೆ ಟೀಚ್ ಮಾಡ್ಬೇಕು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಏನ್ ಮಾಡ್ಬೇಕು ಅಂತ ಸುಮ್ನೆ ಯೋಚನೆ ಮಾಡ್ತಿದ್ದೆ. ಆವಾಗಲೇ ಈ ಡಿಜಿಟಲ್ ಸಖಿ ಪ್ರೋಗ್ರಾಮ್ ಗೆ ಸೇರ್ಕೊಂಡೆ. ಇಲ್ಲೇನು ಡೈರೆಕ್ಟ್ ಆಗಿ ನಾವು ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡ್ಬೇಕು. ಹೆಣ್ಮಕ್ಳನ್ನ ಟ್ರೈನಿಂಗ್ ಮಾಡಿದ್ರೆ ಟೀಚರ್ಸ್ ಕಲ್ಸಕ್ಕಿಂತ ಮನೆಯಲ್ಲಿ ತಾಯಿ ತಂದೆ ಹೇಳ್ಕೊಟ್ರೆ ಮಕ್ಕಳು ಕಲ್ಕೋತಾರ ಅಂತ. ಈಗ ತಾಯಿ ತಂದೆನೇ ಉಳಿತಾಯ ಮಾಡ್ಲಿಲ್ಲ ಅಂತಂದ್ರೆ ಮುಂದೆ ಮಕ್ಳು ಹೆಂಗ್ ಮಾಡ್ತಾರ ಅಂತ ಗೊತ್ತಾಗೋದಿಲ್ಲ ಅಲ್ಲರಿ. ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ ನಾವು, ಮಕ್ಕಳ ಹೇಳೋದು ಶಿಕ್ಷಕಿ ಆಗಿದ್ರಿ, ಈಗ ಮಕ್ಕಳ ತಾಯಿಯಂದ್ರಿಗೆ ನೀವು ಶಿಕ್ಷಕಿ ಆಗಿ ಹೋಗ್ತಾ ಇದ್ದೀರಿ. ಈ ತರ ಮಾಡ್ತಿದೀವಿ. ತಂದೆ ಮತ್ತು ತಾಯಿನ ಕೂಡ್ಸ್ಕೊಂಡ್ಬಿಟ್ಟು ನೀವು ಯಾವ ರೀತಿ ಉಳಿತಾಯ ಮಾಡ, ಆದಾಯ ಆಗ್ತಿದೆ ಇವಾಗ ಎಲ್ಲರನ್ನ ನೋಡ್ಕೊಂಡ್ರೆ ಆದಾಯ ಆಗ್ತದೆ, ಅದು ಖರ್ಚಾಗ್ತಿದೆ. ಉಳಿತಾಯ ಮಾಡಿಕೊಂಡು ನಮ್ಮ ಭವಿಷ್ಯದ ಕಾಲಕ್ಕಾಗಿ, ಅಂದ್ರೆ ಮಕ್ಕಳಿಗೆ ಆಗ್ಲಿ ನಮ್ದು ವೃದ್ಧಾಪ ಜೀವನಕ್ಕಾಗ್ಲಿ ನಾವು ಯಾವ ರೀತಿ ಉಳಿತಾಯ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಆದಾಯ ಮಾಡಿಕೊಂಡು ಅದನ್ನ ಖರ್ಚು ಎಲ್ಲಿ ಆಗಿದೆ ಅಂತಾನು ಅವರಿಗೆ ಲೆಕ್ಕನೇ ಸಿಗ್ತಿಲ್ಲ, ಸಿಗೋದ್ನು ಇಲ್ಲ. ಇವಾಗ ಸಿಗ್ತಿಲ್ಲ ಕೂಡ, ಫೋನ್ ಪೇ ಆಗ್ಬಿಟ್ಟು ಏನ್ ಸ್ಯಾಲರಿ ಬಂದಿರುತ್ತೆ ಅದು ಹಂಗೆ ಖರ್ಚು ಮಾಡ್ಕೊಂತಿರ್ತಾರ. ಹಿಂದಕ್ಕೇನಿತ್ತು, ನಾವು ಇಷ್ಟು ಖರ್ಚು ಮಾಡಿಲ್ಲತ್ತೀವಿ ತಿಂಗಳಿಗೆ ಅಂತ ಫಸ್ಟ್ ಗೆ ಅವ್ರು ಬಜೆಟ್ ಹಾಕೊಂಡಿರ್ತಿದ್ರು. ಈ ರೀತಿ ನಾವು ಇದಕ್ಕೆ ಇಷ್ಟೇ ಖರ್ಚು ಮಾಡ್ಬೇಕು, ಈಗ ತರ ಖರ್ಚು ಮಾಡಿದ್ರೆ ಎಷ್ಟು ಉಳಿಸ್ಕೋಬೇಕಂತ ಆ ತರ ಮಾಡ್ತಿದ್ರು. ಇವಾಗ ನಾವು ಪ್ರಜೆಕ್ಟ್ ಅಲ್ಲಿ ಏನ್ ಮಾಡ್ತಿದ್ವಿ, ಫಸ್ಟ್ ಇವಾಗ ನಾವು ಪ್ರಜೆಕ್ಟ್ ಅಲ್ಲಿ ಏನ್ ಮಾಡ್ತಿದ್ವಿ, ಎಷ್ಟು 20,000 ಸ್ಯಾಲರಿ ಇದೆ ಅಂತ ಅನ್ಕೊಂಡ್ರೆ 20,000 ಒಂದ್ 8,000 ತೆಗ್ದಿಡ್ಬೇಕು. ಫಸ್ಟ್ ನಾವು ತೆಗ್ದಿಡೋದನ್ನ ಕೆಲ್ಸಕೊಟ್ಟು ಆಮೇಲೆ ಖರ್ಚು ಮಾಡೋದನ್ನ ಹೇಳ್ಕೊಡಕತ್ತೀವಿ. ಖರ್ಚು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಬ್ಯಾಡ್ ಲೋನು ಮತ್ತೆ ಗುಡ್ ಲೋನ್ಗಳು ತಗೋತಿರ್ತಾರೆ, ವೇಸ್ಟ್ ಖರ್ಚು ಮಾಡ್ತಿರ್ತಾರೆ. ಬರ್ಡೇ ಮಾಡೋದಾಗ್ಲಿ, ಟಿವಿ ತಗೊಳೋದಾಗ್ಲಿ, ಫ್ರಿಜ್ ತಗೊಳೋದಾಗ್ಲಿ, ಅದನ್ನ ಮಾಡದೆ ಇದನ್ನ ಮಾಡದೆ ಆತರ ಮಾಡ್ತಿರ್ತಾರೆ. ಈ ತರ ಮಾಡಿ ವೇಸ್ಟ್ ಖರ್ಚು ಮಾಡೋದಕ್ಕಿಂತ ಎಲ್ಲಿ ಉಳಿತಾಯ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅವ್ರನ್ನ ಅಂದ್ರೆ ಈಗ ಮಕ್ಳು ಇದ್ದರು ಅಂತಂದ್ರೆ ಮಕ್ಳು ಎಜುಕೇಶನ್ಗೋಸ್ಕರ ಬೇಕಾಗ್ತವಂತ ಸಂಘ ಸಂಸ್ಥೆಗಳಲ್ಲಿ ಸೇರಿಸಿಕೊಂಡು ಸಂಘ ಸಂಸ್ಥೆಗಳಲ್ಲಿ ಒಂದ್ 200-300 ಹಿಡ್ಕೊಂಡು ಸ್ಟಾರ್ಟಿಂಗ್ ಉಳಿತಾಯ ಮಾಡ್ಕೊತ ಬಂದ್ರೆ ಅಲ್ಲಿ ಮುಂದೆ ಹೆಲ್ಪ್ ಆಗ್ತದ. ಅದು ಈ ತರ ಹೇಳ್ತೀವಿ, ಉಳಿತಾಯದ ಯೋಜನೆಗಳನ್ನೆಲ್ಲ ನೀವು ಪರಿಚಯ ಮಾಡಿಕೊಡ್ತೀವಿ ಈ ತರ ಎಲ್ಲ. ಮತ್ತೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಮಾಡಿಸ್ಕೊಳ್ರಿ ಪೋಸ್ಟ್ ಆಫೀಸ್ ಅಲ್ಲಿ. ಮತ್ತೆ ಇನ್ಶೂರೆನ್ಸ್ ಬರುತ್ತವೆ. ಇವಾಗ ನಾವು ತಂದೆ ತಾಯಿ ಇದ್ದೀವಿ, ತಂದೆ ತಾಯಿ ಎಷ್ಟು ನಮ್ದು ಏನ್ ಏಜ್ ಇರುತ್ತಲ್ಲ ಏಜ್ ವರೆಗೂ ದುಡಿತೀವಿ. ಒಂದ್ ಏಜ್ ಲಿಮಿಟ್ ಇರುತ್ತೆ ದುಡಿಯಕ್ನು, 40-50 ಏಜ್ ತನ ದುಡದಾದ ಬಳಿಕ ನಮ್ ಕೈಲೇ ದುಡಿಯಕ್ ಆಗ್ತಿಲ್ಲ ಅಂತಂದ್ರೆ ಅವಾಗ ಮಕ್ಳು ಮಾಡಾಗ್ಬೇಕು. ಮಕ್ಳು ಒಬ್ರೊಬ್ರು ನೋಡ್ಕೋತಾರೆ, ತಂದೆ ತಾಯಿನ ಒಬ್ರೊಬ್ರು ನೋಡ್ಕೊಳಲ್ಲ. ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಪೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತೀವಿ. ಅಟಲ್ ಪೆನ್ಷನ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಯಾಕೆ ಮಾಡ್ಕೋತೀವಿ ಅಂತಂದ್ರೆ ಈ ಯುಗದಲ್ಲಿ ಆಕ್ಸಿಡೆಂಟ್ ಆಗ್ಲಿ ಬಹಳಷ್ಟು ಆಗ್ತಿದೆ. ಮತ್ತೆ ಯಾವಾಗ ನಾವು ಕೊರೋನಾ ಬಂದೇ ಹೋಗಿಡ್ದು ಆಯ್ತು, ಯಾವಾಗ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಕೊರೋನಾ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ. ಎಲ್ಲಿ ಬೇಕೋ ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ. ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವ್ರಿಗೆ ಇನ್ಶೂರೆನ್ಸ್ ಇರಂಗಿಲ್ಲ. ರೀಸೆಂಟ್ ಆಗಿ ನಮ್ಮೂರಲ್ಲಿ ಮೊನ್ನೆ ಒಂದು ಇದು ಆಯ್ತು, ಇದನ್ನೇ ಎಕ್ಸಾಂಪಲ್ ಕೊಡ್ತೀನಿ. ಆಕ್ಸಿಡೆಂಟ್ ಆಯ್ತು, ಇನ್ನ 30-35 ಇಲ್ಲ ಏಜ್ ಪಾಪ ಅವರಿಗೆ ಗಂಡ ಮಗನಿಗೆ. ಬರುವಾಗ ಆಕ್ಸಿಡೆಂಟ್ ಆಯ್ತು, ಎಲ್ಲಿ ಏನು ಆಗಿಲ್ಲ, ತಲೆಗೆ ಹದ್ಬಿಟ್ಟು ಸ್ಪಾಟ್ ಮೇಲೆ ಕಲಸಾದ್ರೆ ಅಲ್ಲಿ ಹೋಗಿ ನೋಡ್ಬಿಟ್ಟಿವಿ. ಅಲ್ಲಿ ಅವ್ರದ್ ಒಂದ್ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ, ಬಡ ಕುಟುಂಬ ಅವ್ರದ್ದು. ಅವ್ರು ದುಡ್ದು ಹಾಕಿದ್ರೆ ಅವ್ರ ಕುಟುಂಬ ನಡೀತಿತ್ತು. ಅವ್ರ ಗಂಡ ಮಗ ದುಡ್ದು ಹಾಕಿದ್ರೆ ಹೆಣ್ಮಗ್ಳು ಮನೇಲಿ ಕುಂತ್ಬಿಟ್ಟು ಅಬ್ಬಾಯಿಸ್ ಹಾಕ್ತಿದ್ಳು. ಆದ್ರೆ ಇವಾಗ ಹೆಣ್ಮಗ್ಳು ಏನ್ ಮಾಡ್ಬೇಕು, ಹೆಣ್ಮಗ್ಳಿಗಂತ ಹೊರಗಡೆ ಹೋಗಿ ಕೆಲಸ ಮಾಡಕ್ಕಂತ ಗೊತ್ತಿರ್ಲಿಲ್ಲ. ಇವಾಗ ಅವರಿಗೆ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ. ಆ ಟೈಮ್ನಲ್ಲಿ ಅವರಿಗೆ ಇನ್ಶೂರೆನ್ಸ್ ಇತ್ತು ಅಂತಂದ್ರೆ PMJJBY PMSY ಎರಡೂ ಇತ್ತಂದ್ರೆ 400,000 ಅವರಿಗೆ ಬ್ಯಾಂಕ್ ಲಿಂತ ಹೆಲ್ಪ್ ಆಗ್ತಿತ್ತು. ಆ ಹೆಣ್ಮಗ್ಳು ಅದು 400,000 ತಗೊಂಡು ತನ್ನ ಇಬ್ಬರು ಮಕ್ಕಳನ್ನ ಯಾಂಗ್ರೆ ಸಾಕ್ತಿದ್ಲು. ಅದನ್ನು ಇಲ್ಲ ಇದನ್ನು ಇಲ್ಲ ಅಂತಲ್ಲಿ ಏನ್ ಮಾಡ್ಬೇಕಂದ್ರೆ ಇದ್ರ ಸಲುವಾಗಿ ಈ ತರ ಇನ್ಶೂರೆನ್ಸ್ ಗಳು ಮಾಡಿಸ್ತಿದೀವಿ. ಮತ್ತೆ ಇದೇ ರೀತಿಯಾಗಿ ಉಳಿತಾಯ ಎಲ್ಲೆಲ್ಲಿ ಮಾಡ್ಕೋಬೇಕು, ಡಿಜಿಟಲ್ ಪಾವತಿಗಳು ಯಾವ್ಯಾವು, ಮತ್ತೆ ಡಿಜಿಟಲ್ ಪಾವತಿಗಳಿಂದ ಏನೇನ್ ಹೆಲ್ಪ್ ಆಗ್ಲತ್ತದ. ಈ ಡಿಜಿಟಲ್ ಪಾವತಿ ಅಂದ್ರೆ ATM ಕಾರ್ಡ್ ಬರುತ್ತೆ, ಸ್ಮಾರ್ಟ್ ಫೋನ್ ಬರುತ್ತೆ. ಈಗ ATM ಕಾರ್ಡ್ಲಿಂದ ನಾವ್ ಏನ್ ಯೂಸ್ ಅದ ಅಂತಂದ್ರೆ, ಗ್ರಾಮೀಣ ಭಾಗದಲ್ಲಿ ನಾವ್ ಏನ್ ಮಾಡ್ತೀವಿ, ದುಡ್ಡು ತಗೋಬೇಕಂದ್ರೆ ಸಿಟಿಗ್ ಬರ್ಬೇಕು. ಸಿಟಿಗ್ ಬಂದ್ಬಿಟ್ಟು ಓಚರ್ ಗೀಚರ್ ಬರೆದು ಬಿಟ್ಟು ಹಣ ತಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಏನು ಸುಮಾರು ಒಂದ್ 6-7 hours ಟೈಮ್ ವೇಸ್ಟ್ ಆಗ್ತಿತ್ತು. ಒಬ್ರು ಹೆಣ್ಮಗ್ಳು ದುಡಿತಿರ್ತಾಳೆ, ಅವ್ಳು ದುಡದ್ ಬಿಟ್ಟು 200-300 ವರೆಗೂ ಕೂಲಿ ಇರುತ್ತೆ. ಆ ಕೂಲಿನ ಒಂದೇ ಬಿಟ್ಕೊಂಡು ಬಂದು ಹಣನ ತಕೊಂಡು ತನ್ನ ಊರಿಗೆ ಹೋಗ್ಬೇಕು. ಅವತ್ತಿನಿಂದ ಕೆಲ್ಸ ಕಟ್ಟು, ಕೆಲ್ಸನೇ ಇಲ್ಲ. ಅವತ್ತಿನ ಒಂದಿನ 300 ವೇಸ್ಟ್ ಆಗ್ತಿತ್ತು. ಇವಾಗ ATM ಮಾಡಿಸ್ಕೊಂಡ್ರೆ ATM ಲಿಂತ ಫೋನ್ ಪೇ ಆಡ್ ಮಾಡ್ಕೋಬಹುದು. ಫೋನಲ್ಲಿ ಸ್ಮಾರ್ಟ್ ಫೋನ್ ಇರ್ಬೇಕು, ಫೋನ್ ಪೇ ಇತ್ತು ಅಂತಂದ್ರೆ ಯಾರಿಗಾದ್ರು ಊರಲ್ಲಿ ಆಗ್ಲಿ, ಮತ್ತೆ ಹಿಂಗ ಹೆಣ್ಮಕ್ಳನ್ ಕಲ್ತೋರ್ನಾಗ್ಲಿ ಗಂಡ್ ಮಕ್ಳಾಗ್ಲಿ ಅವರನ್ನ ಕೇಳ್ಕೊಂಡ್ಬಿಟ್ಟು ನನ್ ಕಡೆ ಫೋನ್ ಪೇ ಅದ ಕ್ಯಾಶ್ ಬೇಕಾಗ್ಯದಂದ್ರೆ ಅವ್ರಿಗೆ ಫೋನ್ ಪೇ ಮಾಡಬಹುದು. ಅದು ಒಂದ್ ರೀತಿ ಹೆಲ್ಪ್ ಆಗ್ತದ್ರಿ. ಅದು ಫೋನ್ ಪೇ ಯಾವ ರೀತಿ ಮಾಡ್ಬೇಕು ಅಂತ ನೀವೆಲ್ಲ ಹೇಳ್ಕೊಡ್ತೀವಿ? ಫೋನ್ ಅಲ್ಲಿ ನಾವು ಹೇಳ್ಕೊಡ್ತೀವಿ, ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಮತ್ತೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ನನ್ ಕಡೆ, ATM ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ತೆಗ್ಸೋದನ್ನ ಹಿಡ್ಕೊಂಡ್ಬಿಟ್ಟು ಫೋನ್ ಪೇ ಹೆಂಗ್ ಇನ್ಸ್ಟಾಲ್ ಮಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ. ಇದು ಒಂದ್ ರೀತಿ ಉಳಿತಾಯ ಮಾಡ್ತೀವಿ. ಅದು ಫೋನ್ ಪೇದಾಗೆ ಡೆಬಿಟ್ ಕ್ರೆಡಿಟ್ ಎಲ್ಲಾನು ಮಾಡಬಹುದು. ಮತ್ತೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರೆ, ಎಲ್ಲರೇ ಲೋನ್ ತಗೊಂಡಿದ್ರೆ EMI ಅನ್ನು ಕೂಡ ನಾವು ಫೋನ್ ಲಿಂತ ಮಾಡ್ತೀವಿ. ಇದನ್ನು ಕೂಡ ಹೇಳ್ತೀವಿ. ಮತ್ತೆ ಇದು ಒಂದ್ ರೀತಿ ಉಳಿತಾಯ ಆದ್ರೆ, ಇನ್ನೊಂದ್ ರೀತಿ ನಮ್ ಪ್ರೊಜೆಕ್ಟ್ ಲಿಂತ ಕ್ರಿಯೋ ಆಪ್ ಅಂತ ಅದರಿ. ಕ್ರಿಯೋ ಆಪ್ ಲಿಂತ ಅಲ್ಲಿ ನಾವು ಯಾವ ರೀತಿ ಅಂತಂದ್ರೆ, ನಾವು ಈ ತಿಂಗಳು ಇಷ್ಟು ಇನ್ಕಮ್ ಆಗಿದೆ ಅಂದ್ರೆ ಎಲ್ಲೆಲ್ಲಿ ಖರ್ಚು ಮಾಡಕತ್ತೀವಂತ ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಚಲೋ ಅದಾರೆ. ಅದ್ರೊಳಗ ಎಲ್ಲಾನು ಕೊಟ್ಟಿದ್ದಾರೆ. ಮನೆ ವೆಚ್ಚಕ್ಕಂತ ಇಷ್ಟು ಖರ್ಚು ಮಾಡ್ಲತ್ತಿದೀವಿ, ಮತ್ತೆ ಸಾರಿಗೆ ಅಂತ, ಮಕ್ಳಿಗಂತ, ಮನೋರಂಜನೆಗಂತ, ಮತ್ತೆ ಪೆಟ್ರೋಲ್ ಡೀಸೆಲ್ ಬೈಕ್ ಇದ್ರೆ ಅಲ್ಲಿ ನಾವು ಎಷ್ಟು ಖರ್ಚು ಮಾಡಿವಿ ಅನ್ನೋದನ್ನ ನಾವು ಡೈಲಿ ಅದರಲ್ಲಿ ಎಂಟ್ರಿ ಮಾಡ್ಕೋತ ಹೋದ್ರೆ ನಮ್ದು ಉಳಿತಾಯಕ್ಕಿಂತ ನಾವು ಎಷ್ಟು ಆದಾಯ ಆಗ್ಯದಲ್ಲ ಅದಕ್ಕಿಂತ ಹೆಚ್ಚಿಗೆ ನಾವು ಖರ್ಚು ಮಾಡಿವೋ ಏನ್ ಅದಕ್ಕಿಂತ ಒಳಗಡೆನೆ ಇದ್ದೀವಿ, ಸಮತೋಲನ ಅದನೋ ಇಲ್ಲೋ ಅಂತ ಅದನ್ನು ಕೂಡ ಇದರಲ್ಲಿ ಗೊತ್ತಾಗ್ತದ್ರಿ. ಕ್ರಿಯೋ ಆಪ್ ನಲ್ಲಿ ಕ್ರಿಯೋ ಆಪ್ ಬೆಸ್ಟ್ ಅದರಿ. ಇದು ತಿಳ್ಕೊಂಡ್ರೆ ಎಲ್ಲರೂ ಸರಿಯಾಗೈತಿ. ಅದು ಆಪ್ ನ ಡೌನ್ಲೋಡ್ ಮಾಡಿಸ್ಬಿಟ್ಟು ಅದರಲ್ಲಿ ನಿಮ್ದು ಈ ತರ ಹಾಕೊಂತ ಹೋದ್ರೆ ನಿಮ್ದು ಎಷ್ಟು ಉಳಿತಾಯ ಆಯ್ತು, ಎಷ್ಟು ಖರ್ಚಾಗ್ಯದ ಅನ್ನೋದನ್ನ ಗೊತ್ತಾಗ್ತದ್ರಿ. ಒಂದ್ ತಿಂಗಳ ಬಜೆಟ್ ನು ಕೂಡ ಈ ಕ್ರಿಯೋ ಆಪ್ ನಲ್ಲಿ ಹಾಕೋಬಹುದು. ತಿಂಗಳ ಹಿಡ್ಕೊಂಡು ವರ್ಷನೂ ಹಾಕೋಬಹುದು. ಇದು ಕ್ರಿಯೋ ಆಪ್ ಇಂದ ಆಗ್ತದೆ. ಮತ್ತೆ ವರ್ಕ್ ಬುಕ್ ಬರುತ್ತೆ, ಬಿಸ್ನೆಸ್ ಗಳು ಮಾಡೋಣ, ಕಿರು ಉದ್ಯಮಿ ಶೀಲರ್ನ ಆಯ್ಕೆ ಮಾಡ್ಕೊಂಡಿವಿ, ಮಹಿಳೆ ಉದ್ಯಮಿಗಳಂತ 10 ಆಯ್ಕೆ ಮಾಡ್ಕೊಂಡಿವಿ. 10 ವರ್ಕ್ ಬುಕ್ ಆಗ್ಲಿ, ಮತ್ತೆ ನಮ್ ಕಮ್ಯುನಿಟಿ ಮೆಂಬರ್ಗಳಿಗೂ ಆಗ್ಲಿ ವರ್ಕ್ ಬುಕ್ ತುಂಬಾ ಹೆಲ್ಪ್ ಅದೆ. ಇದರಲ್ಲಿ ಫುಲ್ ಅವ್ರದ್ದು ಏನ್ ಆಸ್ತಿ ಇರುತ್ತಲ್ಲ, ಆಸ್ತಿ ಅವರು ನೆನಪಿನಲ್ಲೇ ಇಟ್ಕೊಂಡಿರ್ತಾರೆ. ಕೆಲವು ಜನಗಳು ಹಿಂದಿಕಿನವ್ರೆಲ್ಲರೂ ಏನ್ ಮಾಡಿರ್ತಾರೆ, ಎಲ್ಲೆಲ್ಲರೇ ಬರ್ದಿ ಮಾಡಿ ಇಟ್ಟಿರ್ತಿದ್ರು ಅಜ್ಜ ಅಜ್ಜಂದಿರು ಎಲ್ಲರೂ. ಮತ್ತೆ ಎಲ್ಲರೇ ಒಂದ್ಸಲ ಕಡೆ ಸಾಲ ಕೊಟ್ಟಿದ್ರು, ಬೇರೆ ಊರಲ್ಲಿ ಹೋಗಿ ಹೊಲನ ತಗೊಂಡಾಗ್ಲಿ ಏನೋ ಆಸ್ತಿನ ತಗೊಂಡೇ ಇರ್ಲಿ ತಗೊಂಡಿದ್ದೇನೆಲ್ಲ ಸುಮ್ನೆ ನೆನ್ಪಿಟ್ಕೋತಿದ್ರು. ಈಗಿನ ಯುಗದಲ್ಲೂ ಕೂಡ ಹಾಗೆ ಮಾಡ್ತಿದ್ದಾರೆ. ಎಜುಕೇಟೆಡ್ ಇದ್ದವ್ರು ಎಲ್ಲರೂ ಏನ್ ಮಾಡ್ತಿದ್ದಾರೆ, ಎಲ್ಲರ ಡೈರಿಯಲ್ಲಿ ಬುಕ್ ಅಲ್ಲಿ ಬರ್ತಿರ್ತಾರ, ಹೇಳೋರ್ನ ಮಕ್ಕಳಿಗೆ ಹೇಳ್ತಿರ್ತಾರೆ ಇಷ್ಟಿಷ್ಟು ತಗೊಂಡಿನ ಆಸ್ತಿ, ಇಷ್ಟಿಷ್ಟು ಆದ ನಮ್ದು ಈ ಕಡೆ ಇಲ್ಲಿ ಇಲ್ಲಿ ಅಂತ ಮೆನ್ಷನ್ ಮಾಡಿ ಇರ್ತಿದ್ದಾರೆ. ಅದನ್ನೆಲ್ಲಾನು ಹೇಳ್ತಿದ್ದವರು ಹೇಳ್ತಿರ್ತಾರೆ, ಹೇಳಲಾರ್ದವ್ರೆಲ್ಲಾನು ಇದರಲ್ಲಿ ಇದೆ. ಪ್ರಸ್ತುತ ಅವ್ರ ಕಡೆ ಭೂಮಿ ಇತ್ತಂದ್ರೆ ಎಷ್ಟರಲಿಂತ ಎಷ್ಟು ಮೌಲ್ಯ ಉಳ್ಳದದು. ಈಗ ಪ್ರೆಸೆಂಟ್ ಅಂದ್ರೆ 1 ಎಕರೆ ಅಂದ್ರೆ ಸಾಮಾನ್ಯ ಎಕರೆ ನೀರಾವರಿ ಎಲ್ಲ ಆ ಭೂಮಿಯಲ್ಲಿ ಎಷ್ಟು ಅಂದ್ರೆ 1-8 ಲಕ್ಷ ಹಿಡ್ಕೊಂಡು ಸ್ಟಾರ್ಟಿಂಗ್ ಅದಾರಿ 1 ಎಕರೆಗೆ. ಆದರೆ ಏನು ಭೂಮಿ ಎಷ್ಟದ, ಮನೆ ಎಷ್ಟದ, PMJJ ಅದನ ಇಲ್ಲ ನಿಮ್ ಕಡೆ, ಉಳಿತಾಯ ಖಾತೆ ಅದನ ಇಲ್ಲ, ಮತ್ತೆ ಹಣ ಎಷ್ಟದವ, ಮತ್ತೆ ಮರುಕಳಿಸುವ ಠೇವಣಿ ಅಂದರೆ RD ಅದನ ಇಲ್ಲ, ಮತ್ತೆ FD ಈ ತರ ಎಲ್ಲ ಈ ವರ್ಕ್ ಬುಕ್ ನಲ್ಲಿ ಇದೆ. ಇಷ್ಟೆಲ್ಲಾನು ಇಟ್ಕೊಂಡ್ಬಿಟ್ಟು ಮತ್ತೆ ನಾವು ತಿಂಗಳ ತಿಂಗಳ ಮನೆ ಬಾಡಿಗೆ ಎಷ್ಟು ಕಟ್ಟಿವಿ, ಮತ್ತೆ ಫೋನ್ಗೆ ರೀಚಾರ್ಜ್ ಎಷ್ಟು ಮಾಡಿಸ್ಲತ್ತೀವಿ, ಮತ್ತೆ ಎಲ್ಲಿ ನಮ್ದು ವೇಸ್ಟ್ ಖರ್ಚಲತ್ತವ, ಮತ್ತೆ ನಾವು ಎಲ್ಲಿಗರೆ ಹೋದ್ರೆ ಮಕ್ಕಳಿಗೆ ಆಟ ಆಡ್ಸಕ್ಕಾಗ್ಲಿ ಅದಕ್ಕಾಗ್ಲಿ ಕರ್ಕೊಂಡು ಹೋದ್ರೆ ಹೊರಗ ಅಲ್ಲಿ ಏನ್ ಖರ್ಚಲತ್ತವ ಅಂತೆಲ್ಲದನ್ನು ಬುಕ್ ಅಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಇದು ಆದಾಯ ಮತ್ತೆ ಖರ್ಚು, ಖರ್ಚು ಎರಡು ಈ ಬುಕ್ ಲಿ ಸಿಗುತ್ತದ್ರಿ. ಅದೇ ರೀತಿಯಾಗಿ ಮತ್ತೆ ನಾವು ಉಳಿತಾಯ ಅಂದ್ರೆ RD ಅಲ್ಲಿ ಮಾಡ್ಕೋಬಹುದು, ಸಂಘ ಸಂಸ್ಥೆಗಳಲ್ಲಿ ಮಾಡ್ಕೋತೀವಿ. ಇದ್ದಿದ್ದಿಲ್ಲ ಅಂತ ಅಂದ್ರೆ ಕೂಡ ಅವರಿಗೆ ನಾವು ಒಂದು ಸಂಘನ ರಚನೆ ಮಾಡಿಬಿಟ್ಟು ಸಂಘದಲ್ಲಿ ಆಡ್ ಮಾಡಿ ಕೆಲವಷ್ಟು ಸಂಘಗಳನ್ನು ಕೂಡ ಮಾಡಿಬಿಟ್ಟಿವಿ ನಾವು. ಅದಕ್ಕೂ ಕೂಡ ಡಿಜಿಟಲ್ ಅಂತ ಒಂದ್ ನೇಮ್ ಕೊಟ್ಬಿಟ್ಟು ಅಲ್ಲಿ ಯಾವ ರೀತಿ ಸಂಘ ಮಾಡಿವಂದ್ರೆ ಫೋನ್ ಪೇ ಇರೋರ್ನ ಮಾತ್ರ ಸಂಘದಲ್ಲಿ ಇಟ್ಕೊಂಡ್ಬಿಟ್ಟು ಫೋನ್ ಪೇದಲ್ಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದು. ಒಂದ್ ಬ್ಯಾಂಕ್ ಅಲ್ಲಿ ಅಕೌಂಟ್ ತೆಗೆಸ್ಬಿಟ್ಟು ಎಷ್ಟು ಜನ ಇರ್ತೀವ ಅಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂತ ಆಯ್ಕೆ ಮಾಡಿಕೊಂಡು ಅವ್ರ ಹೆಸರು ಮೇಲೆ ಖಾತೆನ ಓಪನ್ ಮಾಡಿರ್ತೀವಿ. ಇವಾಗೆಲ್ಲ ನಾವು ಸಂಘ ಮಾಡ್ಬೇಕಂದ್ರೆ ಎಲ್ಲರನ್ನು ಕೂಡಿಸ್ಕೊಂಡು ಬುಕ್ ಬರೆಯೋದು ಅದು ಬರೆಯೋದು ಮಾಡ್ತಿರ್ತೀವಿ. ಆ ರೀತಿ ಎಲ್ಲ ನಮ್ ಸಂಘ ಇವತ್ತು 1 ತಾರೀಕ್ ಅದ ಅಂದ್ರೆ ಫೋನ್ ಪೇ ಮಾಡ್ಬೇಕು. ನಮ್ದು ಸಂಘ ಅದ ಡಿಜಿಟಲ್ ಅನ್ನೋದು, ಆ ಡಿಜಿಟಲ್ ಸಂಘಕ್ಕೆ ಫೋನ್ ಪೇ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲರೂ ಸೇರಿಸ್ಬಿಟ್ಟು ಒಂದ್ ಗ್ರೂಪ್ ಮಾಡ್ಬಿಟ್ಟು ಆ ಗ್ರೂಪ್ ಅಲ್ಲಿ 500 ಹಿಡ್ಕೊಂಡು ಸ್ಟಾರ್ಟಿಂಗ್ ನಾವು ಉಳಿತಾಯ ಮಾಡಿವಿ. ಆಟ್ ಎ ಟೈಮ್ 100 ಮಂದಿ ಕಲ್ತ್ ಬಿಟ್ಟು ಫೋನ್ ಪೇ ಮಾಡ್ತಾರೆ. ಫೋನ್ ಪೇ ಮಾಡಿದ್ರೆ ಅದನ್ನ ನಾವು ಹೋಗ್ಬಿಟ್ಟು ಬ್ಯಾಂಕಿಗೆ ಹಾಕ್ತಾರೆ ದುಡ್ಡೆಲ್ಲ. ಈ ಬೇರೆ ಸಂಘಗಳು ನಾವು ಆ ರೀತಿ ಇಲ್ಲ, ಫೋನ್ ಇಂದಾನೇ ಟ್ರಾನ್ಸ್ಫರ್ ಮಾಡ್ತೀವಿ ಬ್ಯಾಂಕಿಗೆ, ನಮ್ದು ಉಳಿತಾಯ ಎಷ್ಟು ಜಮಾ ಆಗ್ಯದ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಉಳಿತಾಯ ಕೂಡ ಡಿಜಿಟಲ್ ಸಂಘ ಅಂತ ಈ ರೀತಿ ಮಾಡ್ಕೊಂಡು ಕೆಲಸ ಮಾಡುತ್ತೇವೆ. ಈಗ ನಿಮ್ಮ ಸಂಘದಲ್ಲಿ 10 ಜನ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅದನ್ನ ಆಪರೇಟ್ ಮಾಡ್ತಾರೆ? ಪ್ರತಿಯೊಬ್ಬರು ಅವರೇ ಆಪರೇಟ್ ಮಾಡ್ಬೇಕು, ಅವರೇ ಫೋನ್ ಪೇ ಮಾಡ್ಬೇಕು ಅಂತಾನೆ ಟ್ರೈನಿಂಗ್ ಕೊಟ್ಬಿಟ್ಟುನೆ ಇದು ಸಂಘ ಮಾಡಿದ್ದು. ಈಗ ಅವ್ರು ಮಾಡ್ದ ಇರೋರು ಅಂದ್ರೆ ಈ ಡಿಜಿಟಲಿ ಸಾಕ್ಷರರು ಅಲ್ಲದವರು ಅವರು ಸಂಘ ಇದೇನಾ ಅಥವಾ ಹೆಂಗೆ? ಸಾಕ್ಷರತೆ ಹೊಂದಿದವರನ್ನೇ ತಗೊಂಡಿರಿ, ಅವ್ರನ್ನ ತಗೊಂಡಿವಿ ಸಪರೇಟ್ ಸಂಘಗಳು. ಅವ್ರದ್ದು ಸಪರೇಟ್ ಬೇರೆ ಇದೆ. ಅವ್ರದ್ದೆಲ್ಲ ಯಾರು ಮಾಡ್ತಾರೆ? ನಾವೇ ಮಾಡೋದು. ನೀವು ಮಾಡ್ತೀರಿ? ಈಗ ನೀವು ಎಲ್ಲ ಮಾಡ್ತೀರಾ, ನಿಮ್ಗೊಂದು ವಿಶ್ವಾಸ ಬರ್ಬೇಕಲ್ಲ ಅವರಿಗೆ ನಿಮ್ಮ ಬಗ್ಗೆ. ಎಲ್ಲಾನು ಕೂಡಿಸ್ಕೊಂಡು ಬಿಟ್ಟೇನೆ ನಾವು ಸಂಘ ಮಾಡ್ತೀವಲ್ಲ, ಫಸ್ಟ್ ಈಗ ಅವರು ವಿಶ್ವಾಸ ಆದಂತೆ ಫೋನ್ ಪೇ ಮಾಡಿಸ್ಕೊಂಡು. ನೀವು ಮಾಡಿದ ಮೇಲೆ ಅವರು ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟು ಸಂಘ ಮಾಡ್ಕೊಂಡು. ಸಂಘ ಮಾಡ್ಕೊಂಡು ಈಗ ನೀವು ಇಲ್ಲ ಅಂತಂದ್ರೆ ಪ್ರೆಸೆಂಟ್ ಅಲ್ಲಿ ಪ್ಲೇಸ್ ಅಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಯಾರಾದ್ರು ಇದ್ದಾರಾ? ಇಲ್ಲ, ಒನ್ ಡೇ ಬಿಟ್ಬಿಟ್ಟು ಮತ್ತೊಂದ್ ಡೇ ಮಾಡ್ಕೊಂತೀವಿ, ಬೇರೆ ದಿವಸ ಮಾಡ್ತೀವಿ. ಇದಲ್ದೆ ಮತ್ತಿನ್ನೇನು ಮಾಡ್ತಾ ಇದ್ದೀರಿ ನೀವು? RD FD ಮಾಡಿಸ್ತೀವಿ, ಸುಕನ್ಯಾ ಸಮೃದ್ಧಿ ಮಾಡಿಸಿದೀವಿ, ಮತ್ತೆ ಇನ್ಸೂರೆನ್ಸ್ ನಮ್ದು ಸಿಫ್ ಅಂತ ಈಗ ಇದು ಇದೇ ಪ್ರಾಜೆಕ್ಟ್ ಅಲ್ಲಿ ಸಿಫ್ ಅಂತ ನಡೀತಿದೆ. ಸಿಫ್ ಅಂದರೆ ಸೇವಿಂಗ್, ಇನ್ಸೂರೆನ್ಸ್, ಪೆನ್ಷನ್, ಈ ಮೂರದ್ರ ಮೇಲೆ ನಮ್ ಪ್ರಾಜೆಕ್ಟ್ ಇವಾಗ ಇಯರ್ ಅಲ್ಲಿ 2024 ಇದು ಸಿಫ್ ಮೇಲೆ ನಾವು ಈ ಪ್ರಾಜೆಕ್ಟ್ ನ ಚಾಲ್ತಿ ಮಾಡ್ತಾ ಇದ್ದೀವಿ, ನಡೆಸ್ತಿದ್ದೀವಿ ರೀ. ಇನ್ಸೂರೆನ್ಸ್ ಮಾಡಿಸೋದು ಕೆಲವೊಂದ್ ಜನಗಳಿಗೆ ಇನ್ಸೂರೆನ್ಸ್ ಮಾಡ್ಕೋಬೇಕು ಮಾಡ್ಕೋಬಾರದು ಅಂತ ಡೌಟ್ ಅಲ್ಲಿ ಇರ್ತಾರೆ. ಯಾವ ರೀತಿ ಅಂತಂದ್ರೆ ನಾವು ಇರೋಷ್ಟಿಗೆ ದುಡ್ಡು ಬೇಕು ಅಂತ ಇರ್ತಾರೆ. ನಾವೇ ಇರ್ಲಿಲ್ಲ ಅಂತಂದ್ರೆ ದುಡ್ಡು ತಗೊಂಡ್ ಏನ್ ಮಾಡಮ್ರಿ, ನಾವು ಕಟ್ಟಿರ್ತೀವಿ ಹಿಂದಿನವರಿಗೆ, ನಮಗ್ ನೋಡ್ದಾರೋ ಇಲ್ಲೋ ಇವಾಗೆ ಬರೋ ಸಲ ನಾವ್ ಇದ್ದಾಗೆ ಬರೋ ಅಂತದ್ ಏನಾರ ಇದ್ರೆ ಹೇಳ್ರಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ತಿಳಿಸ್ಬಿಟ್ಟು ಹೇಳ್ತೀವಿ ಇನ್ಸೂರೆನ್ಸ್ ಇವ್ ರೀತಿ ಇರುತ್ತರಿ, ಮಕ್ಕಳನ್ನ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವ್ ಫ್ಯಾಮಿಲಿನ ಮಾಡ್ಕೊಂಡಿವಂತಾನೆ ನಮ್ ಫ್ಯಾಮಿಲಿನ ಚೆನ್ನಾಗಿರ್ಬೇಕಂದ್ರೆ ನಾವ್ ಇನ್ಸೂರೆನ್ಸ್ ಮಾಡ್ಕೋಬೇಕ್ರಿ, ಪೆನ್ಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ದವ್ರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾಂಪಸ್ ಮಾಡಿ ಇನ್ಸೂರೆನ್ಸ್ ಗಳನ್ನ ಮಾಡ್ತಿದ್ದೀವಿ. ಈಗ ಪೆನ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಪೆನ್ಷನ್ ಯಾರಿಗೆಲ್ಲ ಮಾಡಿಸ್ತೀರಿ? ಪೆನ್ಷನ್ 18-40 ಬರುತ್ತೆ ಪೆನ್ಷನ್, ಅದು ಅವ್ರವ್ರ ಏಜಿನ ತಕ್ಕಾಗೆ ಕಟ್ಟದಿರುತ್ತೆ ಪೆನ್ಷನ್. ಮಂತ್ಲಿ ಮಂತ್ಲಿ ಕಟ್ಟಬೇಕು ಇದು. 18 ಹಿಡ್ಕೊಂಡು 60 ವಯಸ್ಸಿನ ತನಕ ಅಂದ್ರೆ 60 ಏಜ್ ಆಗತ್ತನ್ನ ನಾವ್ ಏನ್ ಮಾಡ್ಬೇಕು, ಇದು ತಿಂಗಳ ತಿಂಗಳ ಕಟ್ ಆಗುತ್ತೆ ಅಮೌಂಟ್. 60 ವಯಸ್ಸಾದ ಬಳಕೆ ನಾವು ಎಷ್ಟು ಮಾಡಿರ್ತೀವಿ, 1,000 ಇಡ್ಕೊಂಡು 5,000 ತನ ಪೆನ್ಷನ್ ಕೊಡೋದು ಯೋಜನೆ ಅದರಿ. ನಾವು 1,000 ಬೇಕಂದ್ರೆ 1,000 ಎಷ್ಟು ಅಮೌಂಟ್ ಅದ ಅನ್ನ ಇರುತ್ತರಿ, ಅಷ್ಟು ಅಮೌಂಟ್ ಕಟ್ಕೊಂಡು ಹೋದ್ರೆ 60 ತನ ಕಟ್ ಆಗ್ತದೆ. ಬ್ಯಾಂಕ್ ತ್ರೋಲಿಂತೆ ಕಟ್ ಆಗುತ್ತೆ, ನಾವೇನ್ ಕಟ್ಟೋದಿಲ್ಲ, ಹೋಗಿ ಬ್ಯಾಂಕಿಗೆ, ಬ್ಯಾಂಕಿದವರೇ ಕಟ್ ಮಾಡ್ಕೋತಾರೆ. 60 ವಯಸ್ಸಾದ ಬಳಕೆ 61 ವಯಸ್ಸಿಗೆ ಪೆನ್ಷನ್ ಸ್ಟಾರ್ಟ್ ಆಗ್ತದೆ ನಮಗೆ. ಈ ಪ್ರಾಜೆಕ್ಟ್ ಗೆ ಬರೋಕ್ಕಿಂತ ಮುಂಚೆ ನಾನು ಡಿಜಿಟಲ್ ಬಗ್ಗೆ ನಮಗೇನು ಅರಿವು ಇರಲಿಲ್ಲ ರೀ. ಇಷ್ಟೆಲ್ಲ ನಾವು ಇಷ್ಟು ಕೆಲಸ ಮಾಡಾಕತ್ತೀವಿ ಅಂತಂದ್ರೆ ಎಜುಕೇಶನ್ ಆಗ್ಯದ ಅಂತ ಅಂತಲ್ಲ, ಎಜುಕೇಶನ್ ಆದ್ಬಳಕ್ನು ಕೂಡ ನಾವು ಒಂದು ಅಪ್ಲಿಕೇಶನ್ ಆಗ್ಬೇಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಯಾವ ರೀತಿ ಅಂತ. ಈ ಪ್ರಾಜೆಕ್ಟ್ ಗೆ ಬಂದ್ಬಳಕ್ಕೆ ಬಹಳಷ್ಟು ನನಗೆ ಜ್ಞಾನ ಬಂದದ ಅಂತ ಹೇಳ್ಬೋದ್ರಿ. ಯಾವ ರೀತಿ ಅಂದ್ರೆ ನನಗೆ ಇದು ಆನ್ಲೈನ್ ಒಟ್ಟೆ ನನಗೇನು ಗೊತ್ತಿರ್ಲಿಲ್ಲ ಯಾವ ರೀತಿ ಮಾಡ್ಕೋಬೇಕು. ಇವಾಗ ಹೇಳ್ದವಲ್ಲ ಇದ್ವೆಲ್ಲ ಪೆನ್ಷನ್ ಮಾಡಿಸ್ತೀವಿ, ಇನ್ಸೂರೆನ್ಸ್ ಮಾಡಿಸ್ತೀವಿ ಅಂತ. ಮುಂಚೆನೆ ನಂದೇ ಇರ್ಲಿಲ್ಲ ಏನು ಕೂಡ, ನಮ್ ಫ್ಯಾಮಿಲಿ ಒಳಗೆ ಒಬ್ಬರನ್ನು ಕೂಡ ಇರ್ಲಿಲ್ಲ. 8 ಇರ್ತೀವಿ ಮನೇಲಿ ಅಂತಂದ್ರೆ 8 ಒಂದು ಇನ್ಸೂರೆನ್ಸ್ ಆಗ್ಲಿ, ಪೆನ್ಷನ್ ಆಗ್ಲಿ, ಉಳಿತಾಯ ಆಗ್ಲಿ, ಆರ್ಡಿ ಆಗ್ಲಿ ಇಂಥದ್ದೇನು ಇರ್ಲಿಲ್ಲ. ಈ ಪ್ರಾಜೆಕ್ಟ್ ಗೆ ಬಂದ್ಬಳಕ್ಕೆ ನಮ್ ಫ್ಯಾಮಿಲಿಯಲ್ಲಿ ಅಷ್ಟು ಜನದ ಆರ್ಡಿ ಮಾಡಿಸಿದೀನಿ, ಮತ್ತೆ 4 ಜನದ ಪೆನ್ಷನ್ ಮಾಡ್ಕೊಂಡಿವಿ. ಇನ್ಸೂರೆನ್ಸ್ ಅಂದ್ರೆ ಅಷ್ಟು ಮಂದಿದ ಇನ್ಸೂರೆನ್ಸ್ ಮಾಡಿಸ್ಕೊಂಡಿವಿ. ಈ ಪ್ರಾಜೆಕ್ಟ್ ಗೆ ಬಂದ ಗ್ಯಾರಂಟಿ ಯೋಜನೆಗಳು ಬಂದ್ವು ರೀ. ಗ್ಯಾರಂಟಿ ಯೋಜನೆ ಬಂದ್ಬಳಕ್ಕೆ ಏನಾಯ್ತು, ನನ್ನ ಕಡೆ ಸಿಸ್ಟಮ್ ತಗೊಂಡ್ಬಿಟ್ಟು ಅದು ಲಿಂಕ್ ಒಳಗೆ ಇದು ಗೃಹಲಕ್ಷ್ಮಿ ಗೃಹಜ್ಯೋತಿ ಹಾಕೋದಿತ್ತು ಲಿಂಕ್. ಅದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಯಾವ ರೀತಿ ಹಾಕ್ಬೇಕಂತ ಸಿಸ್ಟಮ್ ಅಲ್ಲಿ ನಾನು ಒಂದೆರಡು ಸಾರಿ ನಮ್ಮನೇದೇ ಗೃಹಜ್ಯೋತಿ ಹಾಕಿದೆ ಅಪ್ಲಿಕೇಶನ್. ಗೃಹಜ್ಯೋತಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು, ಯಾವ ರೀತಿ ನಾವು ಆನ್ಲೈನ್ ಕೆಲಸ ಮಾಡಬಹುದು ಅಂತ. ಅಲ್ಲಿ ನೋಡ್ಕೊಂಡ್ಬಿಟ್ಟು ಗೃಹಲಕ್ಷ್ಮಿ ಹಾಕಿದೆ, ಅದು ಸಬ್ಮಿಟ್ ಆಯ್ತು ಕರೆಕ್ಟ್ ಆಗಿ, ಕರೆಕ್ಟ್ ಅದ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಬರುತ್ತದ. ನೋಟಿಫಿಕೇಶನ್ ಬಂತು ಕರೆಕ್ಟ್ ಅದಲ್ಲಪ್ಪ ಅಂತ ಅನ್ಕೊಂಡು ಅವಾಗ ಏನ್ ಮಾಡಿದೆ, ಅಲ್ಲೇ ಸ್ಟಾರ್ಟ್ ಮಾಡಿದೆ ನಾನು ಸಿಸ್ಟಮ್ ವರ್ಕ್ ಮಾಡೋದು. ಥ್ಯಾಂಕ್ಸ್ ಹೇಳ್ಬೋದು ಈ ಪ್ರಾಜೆಕ್ಟ್ ಗೆ, ಯಾಕಂದ್ರೆ ನನಗೆ ಸಿಸ್ಟಮ್ ವರ್ಕ್ನು ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಈ ಪ್ರಾಜೆಕ್ಟ್ ಗೆ ಬಂದ್ಬಳಕ್ಕೆ ನಾನೇ ಓನ್ ಆಗಿ ಆನ್ಲೈನ್ ಸೆಂಟರ್ ಹಾಕೊಂಡು ಆನ್ಲೈನ್ ಸೆಂಟರ್ ನಡೆಸ್ಕೊಂಡು ಹೊಂಟಿದ್ದೀನಿ ರೀ. ಮತ್ತೆ ಇದು ಗೃಹಲಕ್ಷ್ಮಿ ಗೃಹಜ್ಯೋತಿಯು ಸುಮಾರು ಆ ಟೈಮ್ನಲ್ಲಿ 800-900 ತನ ನಾವೇ ಹಾಕಿದ ಅಪ್ಲಿಕೇಶನ್. ನಮ್ಮೂರಿಂದ ಹಾಕಿವಿ, ಬೇರೆ ಊರ್ ಕಡೆದಗೂ ಹೋಗಿ ಸಿಸ್ಟಮ್ ತಗೊಂಡ್ಬಿಟ್ಟು ಅಲ್ಲಿ ಕುಂತೀವಿ ಕೂಡ ಹಾಕಿಸಿವಿ ರೀ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೋದು. ಅಂದ್ರೆ ಈ ಒಂದು ಡಿಜಿಟಲ್ ಸೆಕಿ ಆಗಿರೋದ್ರಿಂದ ನಿಮಗೆ ಒಂದು ಡಿಜಿಟಲ್ ಸೆಂಟರ್ ಹಾಕ್ಲಿಕ್ಕೆ ನಿಮಗೆ ಅನುಕೂಲ ಆಯ್ತು, ಜೊತೆಗೆ ನೀವು ಒಂದು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಿಮಗೆ ಬೇರೆ ಬೇರೆ ಗ್ರಾಮೀಣ ಮಹಿಳೆಯರು ಯಾರಾದ್ರೂ ನೀವು ಡಿಜಿಟಲ್ ಸೆಕಿ ಆದ್ಮೇಲೆ ಸ್ವ ಉದ್ಯೋಗನ ಆರಂಭಿಸಿದಾರೋ? ನಮ್ಮಲ್ಲಿ ಕೂಡ ವುಮೆನ್ ಎಂಟರ್ಪ್ರನರ್ ಅಂತ 10 ತಗೊಂಡ್ಬಿಟ್ಟಿವಲ್ಲ, ಆ 10 ಬಿಟ್ಬಿಟ್ಟು ಕೆಲವೊಬ್ರು ಕೂಡ ನಾನು ಇದು ಕೆಲಸ ಮಾಡ್ತೀನ ಅಂತ ಅಂತಿದ್ರಿ. ಅವ್ರನ್ನ ಏನ್ ಮಾಡಿವಿ, ಇಲ್ಲಿ ಟ್ರೈನಿಂಗ್ ಕೊಡಿಸಿದೀವಿ ರೀ, ಆರ್ ಶೆಟ್ಟಿ ಒಳಗೆಲ್ಲ ಟ್ರೈನಿಂಗ್ ಕೊಡಿಸ್ಬಿಟ್ಟು ಅವ್ರನ್ನು ಕೂಡ ಇವಾಗ ಒಂದೊಂದು ಕೆಲಸ ಮಾಡ್ಕೋ ಅಂತ ಸ್ವ ಉದ್ಯೋಗಗಳು ಮಾಡ್ತಿದ್ದಾರೆ. ಯಾವ ರೀತಿ ಅಂತ ಅಂದ್ರೆ ಮೊಬೈಲ್ ನ ರಿಪೇರಿ ಮಾಡೋದು ಯಾವ ರೀತಿ ಅಂತ ಆರ್ ಶೆಟ್ಟಿ ಒಳಗೆ ಕಲ್ಸಿದ್ರು SBI ಬ್ಯಾಂಕ್ ಕಡೆಯಲ್ಲಿ ಅಂತ. ಅದನ್ನು ಒಬ್ರು ಹೆಣ್ಮಗ್ಳು ಕಲ್ತ್ಕೊಂಡ್ಬಿಟ್ಟು ಅಲ್ಲೇ ಊರಲ್ಲಿ ಅಂದ್ರೆ ಅವ್ರವ್ರದ್ದು ಏರಿಯಾಕ್ ಎಷ್ಟಿಷ್ಟು ಇರುತ್ತಲ್ಲ ಅದನ್ನ ಫೋನ್ ರಿಪೇರಿ ಯಾವ ರೀತಿ ಮಾಡೋದು ಅಂತ ಕಲ್ಕೊಂಡ್ಬಿಟ್ಟು ಇವಾಗ ಊರಲ್ಲಿ ಅವಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮಹಿಳೆ ಇದರಿಂದಾಗಿ ಒಂದು ಮೊಬೈಲ್ ರಿಪೇರಿ ಶಾಪ್, ಮೊಬೈಲ್ ರಿಪೇರಿ ಟ್ರೈನಿಂಗ್ ಅನ್ನ ಮಾಡ್ಕೊಂಡು ಬಂದು ಮತ್ತೆ ಅದು ಬಿಟ್ರೆ ಮತ್ತೆ ಯಾರಾದ್ರು ಮಾಡ್ತಾ ಇದಾರೆ? ಕೆಲವಷ್ಟು ಜನ ಅದೇ ಅದಾರಿ ಮೇಡಮ್. ಅಂದ್ರೆ ಟೈಲರಿಂಗ್ ಕಲ್ತ್ಕೊಂಡ್ಬಿಟ್ಟು ಮತ್ತೆ ಹ್ಯಾಂಡ್ ವರ್ಕಿಂಗ್ ಆಗ್ಲಿ ಮತ್ತೆ ಬಟ್ಟೆ ಶಾಪ್ ಆಗ್ಲಿ ಯಾವ ರೀತಿ ನಾವು ಬಿಸ್ನೆಸ್ ಮಾಡ್ಬೇಕಂತ ಇಂಥದೆಲ್ಲ ಎಲ್ಲರೇ ಟ್ರೈನಿಂಗ್ ನಡೀತಿತ್ತು ಅಂದ್ರೆ ನಮ್ಮ ಮೇಡಮ್ ಅವ್ರು ನಮಗ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ತರ ಟ್ರೈನಿಂಗ್ ನಡೆದವ ನಿಮ್ ಕಡೆ ಯಾರೇ ಇಂಟ್ರೆಸ್ಟ್ ಇದ್ದ ಮಹಿಳೆ ಇದ್ರೆ ಕಳ್ಸಿಕೊಡ್ರಿ ಅಂತ. ಅಂತವ್ರನ್ನ ಕಳ್ಸಿಬಿಟ್ಟು ನಾವು ಇರ್ತಿ ಟ್ರೈನಿಂಗ್ ಕೊಡಿಸಿ ಎಲ್ಲಾನು ಅವರು ಸ್ವ ಉದ್ಯೋಗಗಳು ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮಿಂದಾಗಿ ಬೇರೆ ಬೇರೆ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ. ಆಯ್ತು ಭಾಗ್ಯಶ್ರೀ ಅವರೇ, ಇದುವರೆಗೂ ಒಬ್ಬ ಡಿಜಿಟಲ್ ಸಖಿಯಾಗಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಇತರ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಆಗಿದೆ ಈ ಡಿಜಿಟಲ್ ಸಖಿ ಆಗಿರೋದ್ರಿಂದ ಅಂತ ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚಿಕೊಂಡ್ರೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ಕಾರ್ಯಕ್ರಮದಲ್ಲಿ ಕಲಬುರಗಿ ತಾಲೂಕಿನ ಹಡಗಿಲ್ ಹಾರೋತಿ ಗ್ರಾಮದ ಡಿಜಿಟಲ್ ಸಖಿಯಾದ ಭಾಗ್ಯಶ್ರೀ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ. ಹಾ ಬಾರ ಪರಜನ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ ಅವೇ, ಕೇರವು ಕೊಚ್ಚವು ಇವೇ ಕೆಲಸಗಳು. ಶುಭಕ, ಅಂದಂಗ

ಹಾಕ್ತಾರ, ನಾವೊಬ್ಬ ನೀರ್ ಹಾಕಿದ್ರೆ ಏನಾಗುತ್ತೆ ಅಂತ, ನಾನು ನೀರ್ ಹಾಕಿದೆ ಶೋಭಕಂದ್ರ ಅಂತ ಎಲ್ಲಾರು ಹಾಕಿರ್ತಾರ ಹಾಲು, ನಾವೊಬ್ಬಕ್ಕೆ ನೀರ್ ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಂಬಿಗೆ ನೀರ್. ಹಿಂಗ ಎಲ್ಲರೂ ವಿಚಾರ ಮಾಡಿ, ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರೇ ಇರ್ತದೆ, ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದಲ್ಲಿ. ಅದಕ್ಕೆ ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದೆ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರ, ಪ್ರಪಂಚ ಅಂತ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ ಅಂತ. ಹೌದು, ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ ಕಡೆ ನೋಡೋ ದೃಷ್ಟಿ ಬದಲಾದ್ರೆ ಶೋಭಕನ ಬಗ್ಗೆ ನಾನು ವಿಚಾರ. ಈಗ ರಾಜಣ್ಣ ಒಂದ್ ಹೇಳು, ನೀ ನನ್ ಬಗ್ಗೆ ಕೆಟ್ಟ ವಿಚಾರಗಳು, ನನ್ ಬಳಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಅವೇನಂತಾರ ಅಂತ ಹೇಳು ಅಂತಂದ್ರೆ ಒಂದ್ ದಿನಗಟ್ಲೆ ಹೇಳ್ಬೋದು ನೀನು. ಹೌದು, ಭಾಷಣ ಬೇಕಾದಾಗ ನನ್ ಬಗ್ಗೆ ಇರುವಂತಹ ಒಳ್ಳೆ ಗುಣಗಳನ್ನ ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದೆ ಅಲ್ಲಿ. ಒಂದು ಬರೋದಿಲ್ಲ ಜಲ್ದಿ, ಒಂದು ಎರಡು ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗ್ಯದ ಅಂತ ನನಗೆ ಗೊತ್ತಾಗ್ತದೆ. ಇದು ಬಹಳ ಮುಖ್ಯ, ಅದಕ್ಕೆ ಬಹಳ ಶೋಭಕ. ಹೌದಾ, ಹಿಂಗೆ ನೋಡಪ್ಪ ಮಾತಿ ಕೂತೀವಿ ಅಂದ್ರೆ ಹಿಂಗೆ ಟೈಮ್ ಹೋಗಿದ್ದಾಗಿಲ್ಲ ಕರೆನೆ. ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ? ಕೆಲಸ ಸ್ವಲ್ಪ ಹೋಗ್ತೀನಿ ಮತ್ತೆ. ಹೌದಾ, ಆಯ್ತು ನೋಡಿ ಹಂಗಾರ, ನಾನು ಇನ್ನೊಂದು ಸ್ವಲ್ಪ ಕೆಲಸದ ಮುಗಿಸ್ತೀನಿ ಅದನ್ನಷ್ಟು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ಕೇಳೋಣ ಮೇಲುಕುಂದ ಬಿ ಗ್ರಾಮದ ಶಿವಶರಣಪ್ಪ ಮಂದೇವಾಳ್ಕರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಬಳೆಗಳು ಧರಿಸಿಕೊಂಡರೆ ಲಕ್ಷ್ಮೀ ವಾಸಂತ, ತಂಗಿ ಲಕ್ಷ್ಮೀ ವಾಸಂತ. ಮಂಗಲ ಬಳೆಗಳು, ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಸಿಂಗಾರ, ತಂಗಿ ಕರದಲ್ಲಿ ಸಿಂಗಾರ. ಮಂಗಲಿಯಲ್ಲಿ ಗೌರಿಯ ವಾಸ, ಕಂಕಣ ಸಿಂಗಾರ, ಮದುವೆಯಾಗಲಿ ಬಸುರೆಯಾಗಿರಲಿ, ತಂಗಿ ಬಸುರೆಯಾಗಿರಲಿ. ಋತುಮತಿಯಾಗಲಿ ಮದುವೆಯಾಗಲಿ ಬಸುರೆಯಾಗಿರಲಿ, ತಂಗಿ ಬಸುರೆಯಾಗಿರಲಿ. ಸತಿಯ ಕರದಲ್ಲಿ ಹಸಿರು ಬೆಳೆಗಳು ಸತತ ಸೋಭಿಸಲಿ, ತಂಗಿ ಸತತ ಸೋಭಿಸಲಿ. ಸತಿಯ ಕರದಲ್ಲಿ ಹಸಿರು ಬೆಳೆಗಳು ಸತತ ಸೋಭಿಸಲಿ, ತಂಗಿ ಸತತ ಸೋಭಿಸಲಿ. ಮಂಗಲ ಬಳೆಗಳು, ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಸಿಂಗಾರ, ತಂಗಿ ಕರದಲ್ಲಿ ಸಿಂಗಾರ. ಮುಂಬೈಯಲ್ಲಿ ಗೌರಿಯ ವಾಸ, ಕಂಕಣ ಸಿಂಗಾರ, ತಂಗಿ ಕಂಕಣ ಸಿಂಗಾರ. ಬಣ್ಣದ ಬಳೆಗಳು ಧರಿಸಲು ಶಾರದೆ ನೀನಂತೆ, ತಂಗಿ ಶಾರದೆ ನೀನಂತೆ. ಹೊಳೆಯುವ ಕೆಂಪು ಬಳೆಗಳ ಧರಿಸಲು ರಾಣಿಗೆ ವಾಸಂತೆ, ತಂಗಿ ರಾಣಿಗೆ ವಾಸಂತೆ. ಹೊಳೆಯುವ ಕೆಂಪು ಬಳೆಗಳ ಧರಿಸಲು ರಾಣಿಗೆ ವಾಸಂತೆ, ತಂಗಿ ರಾಣಿಗೆ ವಾಸ. ಬಳೆಗಳು ಅಂಗನಿಯರಿಗೆ ಕರೆದಲ್ಲಿ ಶೃಂಗಾರ ತಂಗಿ ಕರೆದಲ್ಲಿ ಶೃಂಗಾರ ಜೊತೆಗೆ ಭಾರತ ನಾರಿಗೆ ಬಳೆಗಳು ಬೇಕಂತೆ ತಂಗಿ ಬಳೆಗಳು ಬೇಕಂತೆ ಗುಣಪೂಜ್ಯತೆಗೆ ಭಾರತ ನಾರಿಗೆ ಬಳೆಗಳು ಬೇಕಂತೆ